ಅಡಿ ಮುಂದೆ ಸರ್ಗದ ಸಿರಿ ಮರಣವೇ ಮಾನವಮಿ, ಅಡಿ ಮುಂದೆ ಸರ್ಗದ ಸಿರಿ ಮರಣವೇ ಮಾನವಮಿ, ನಡೆ ಮುಂದ ಕೆರಿಪುರ ಮನಗೆ ಬಲಿವಳು ಜಯಲಕ್ಷ್ಮಿ, ನಡೆ ಮುಂದ ಕೆರಿಪುರ ಮನಗೆ ಬಲಿವಳು ಜಯಲಕ್ಷ್ಮಿ, ಆಹಾ ಜಯ ನಮ್ಮದು ಜಯ ನಮ್ಮದು ಜಯ ನಮ್ಮದು ಕೊನೆಗೆ, ಜಯ ಶ್ರದ್ಧೆಯ ಘನವಜ್ರದ ಕವಚವು ನಮ್ಮೆದೆಗೆ, ಜಯ ನಮ್ಮದು ಜಯ ನಮ್ಮದು ಜಯ ನಮ್ಮದು ಕೊನೆಗೆ, ಜಯ ಶ್ರದ್ಧೆಯ ಘನವಜ್ರದ ಕವಚವು ನಮ್ಮೆದೆಗೆ, ಜಯ ನಮ್ಮದು ಜಯ ನಮ್ಮದು ಜಯ ನಮ್ಮದು ಕೊನೆಗೆ, ಜಯ ನಮ್ಮದು ಕೊನೆಗೆ ಜಯ ನಮ್ಮದು ಕೊನೆಗೆ. ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸಮಯ ಸರಿಯಾಗಿ 5:38 ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಜಾನುವಾರುಗಳ ಸಾಕಾಣಿಕೆಯಲ್ಲಿ ಮೂಢನಂಬಿಕೆಗಳು, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ, ಜಾನುವಾರುಗಳ ಸಾಕಾಣಿಕೆಯಲ್ಲಿನ ಮೂಢನಂಬಿಕೆಗಳು. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತಾ ಇರತಕ್ಕಂಥ ವಿಷಯ ಜಾನುವಾರು ಸಾಕಾಣಿಕೆಯಲ್ಲಿನ ಮೂಢನಂಬಿಕೆಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಾವು ಮನುಷ್ಯರಲ್ಲಿ ಹೇಗೆ ಅನೇಕ ವಿಚಾರಗಳಲ್ಲಿ ಮೂಢನಂಬಿಕೆ ಇದೆಯೋ, ಹಾಗೆ ಜಾನುವಾರು ಸಾಕಾಣಿಕೆಯಲ್ಲಿಯೂ ಕೂಡ ನಾವು ಸಾಕಷ್ಟು ಮೂಢನಂಬಿಕೆಗಳನ್ನು ಇರಿಸಿಕೊಂಡಿದ್ದೇವೆ. ಅದನ್ನು ಆಚರಣೆಯನ್ನು ಕೂಡ ನಾವು ಇವತ್ತಿನ ದಿವಸದಲ್ಲಿ ಮಾಡ್ತಾ ಇರುವಂಥದ್ದು. ನಾವು ಮೂಢನಂಬಿಕೆಯಿಂದ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದರೆ ಅದು ಏನಾಯಿತು ಯಾಕಾಯಿತು ಅನ್ನುವಂಥದ್ದನ್ನು ಬಾಯಿಬಿಟ್ಟು ಹೇಳ್ತೇವೆ, ಸಮಸ್ಯೆ ಪರಿಹಾರ ಆಗುತ್ತೆ. ಆದರೆ ಜಾನುವಾರುಗಳ ಮೇಲೆ ಇದನ್ನು ಪ್ರಯೋಗವನ್ನು ಮಾಡಿದಾಗ ಜಾನುವಾರುಗಳು ಅದನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಜಾನುವಾರುಗಳ ಮೇಲೆ ಈ ಮೂಢನಂಬಿಕೆಗಳನ್ನು ನಾವು ಪ್ರಯೋಗ ಮಾಡುವ ಮುನ್ನ ಒಂದಷ್ಟು ಜಾಗೃತರಾಗಿರಬೇಕು ಅನ್ನುವಂಥದ್ದು. ಮೂಢನಂಬಿಕೆಗಳನ್ನು ಪ್ರಯೋಗವನ್ನು ಮಾಡಲೇಬಾರದು ಅನ್ನುವಂಥದ್ದು. ಯಾಕೆ ಅಂತ ಹೇಳಿದರೆ, ಇವತ್ತು ನಮ್ಮ ಕೃಷಿಕರನ್ನ ಕೈಹಿಡಿದಿರತಕ್ಕಂಥದ್ದು ಹೈನೋದ್ಯಮ ಅನ್ನುವಂಥದ್ದು. ಬಹುತೇಕ ಕೃಷಿಕರು ಹೇಳ್ತಾರೆ, ಇವತ್ತು ಕೃಷಿ ಮತ್ತು ತೋಟಗಾರಿಕೆ ಅಷ್ಟು ಲಾಭದಾಯಕ ಅಲ್ಲ, ಹೈನುಗಾರಿಕೆ ಇಲ್ಲದೆ ಹೋಗಿದ್ದಿದ್ರೆ ಈ ಒಂದು ವೃತ್ತಿಯನ್ನೇ ಬಿಡಬೇಕಾದಂತಹ ಪರಿಸ್ಥಿತಿ ಬರ್ತಾ ಇತ್ತು ಅಂತ ಹೇಳಿ ಹೇಳ್ತಾರೆ. ಇವತ್ತು ಹೈನುಗಾರಿಕೆ ಅನ್ನುವಂಥದ್ದು ಸಾಕಷ್ಟು ಆದಾಯವನ್ನು ತಂದುಕೊಡ್ತಾ ಇದೆ. ಇವತ್ತು ರೈತರ ಕೈಯನ್ನು ಹಿಡಿದಿದೆ. ಆರ್ಥಿಕವಾಗಿ ನಮ್ಮ ಕೃಷಿಕರನ್ನ ಒಂದಷ್ಟು ಸಬಲರನ್ನಾಗಿ ಮಾಡಿರತಕ್ಕಂಥದ್ದು ಹೈನುಗಾರಿಕೆ ಅನ್ನುವಂಥದ್ದು. ಇಂತಹ ಹೈನುಗಾರಿಕೆಯಲ್ಲಿ ನಾವು ಹೆಚ್ಚು ಮೂಢನಂಬಿಕೆಗಳನ್ನು ಮೂಡಿಸಬಾರದು ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಹೇಮಂತ್ ಗೌಡ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗಾಗಲೇ ಹೇಳಿದಾಗೆ ನಮ್ಮಲ್ಲಿ ಸಾಕಷ್ಟು ಮೂಢನಂಬಿಕೆಗಳು ಇರುವಂತದ್ದು ಸರ್, ಯಾಕೆ ಈ ತರದ ಮೂಢನಂಬಿಕೆಗಳು ನಮ್ಮ ಕೃಷಿಕರಲ್ಲಿ ಮೂಡಿ ಬಂದಿದೆ ಅಂತ? ಎಲ್ಲ ನನ್ನ ರೈತ ಬಂಧುವರಿಗೆ ನನ್ನ ನಮಸ್ಕಾರಗಳು. ಪ್ರತಿದಿನದ ಹಂತಗಳಲ್ಲಿ ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ಮೂಢನಂಬಿಕೆಗಳು ಅಥವಾ ಮೌಢ್ಯಗಳನ್ನು ನಾವು ಪಾಲಿಸ್ಕೊಂಡೇ ಬಂದಿದ್ದೀವಿ. ಇದಕ್ಕೆ ಮುಖ್ಯವಾದ ಕಾರಣ ನಮಗೆ ವೈಜ್ಞಾನಿಕವಾದ ಅದಕ್ಕೆ ಕಾರಣಗಳಿರ್ತಕ್ಕಂಥ ಜ್ಞಾನದ ಇಲ್ಲದಿರುವಿಕೆ ಮತ್ತೆ ಅನಕ್ಷರತೆ, ಮತ್ತೆ ನಾವು ಯಾವುದೇ ಆ ಒಂದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಏನಕ್ಕೆ ಹೀಗಾಗಿದೆ ಅಥವಾ ಈಗ ಏನಕ್ಕೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಲ್ಲ. ಅದೇ ರೀತಿ ನಮ್ಮ ಜಾನುವಾರು ಸಾಕಾಣಿಕೆ ಅದರಲ್ಲೂ ಹೈನುಗಾರಿಕೆಯಲ್ಲೂ ಸಹ ಕೆಲವು ತಪ್ಪು ಸಾಕಾಣಿಕಾ ಕ್ರಮಗಳನ್ನ, ಅವೇ ಸರಿ ಪದ್ಧತಿಗಳು ಅದನ್ನೇ ನಾನು ಫಾಲೋ ಮಾಡಬೇಕು, ನಮ್ಮ ಪೂರ್ವಜರಿಂದನೂ ಅದೇ ರೀತಿ ನಾವು ಪಾಲಿಸ್ಕೊಂಡ್ ಬಂದಿದ್ದೀವಿ, ಹಂಗಾಗಿ ಅದೇ ಸರಿ ಅನ್ನೋ ಒಂದು ಕಲ್ಪನೆಯಲ್ಲಿದ್ದಾರೆ. ಆದ್ರೆ ಅವುಗಳಿಗೆ ಎಷ್ಟೋ ಸಂದರ್ಭಗಳಲ್ಲಿ ವೈಜ್ಞಾನಿಕವಾಗಿ ಅವು ಸರಿ ಇಲ್ಲದಲೇ ಇರುವಂತಹ ಕ್ರಮಗಳಾಗಿದ್ದಾವೆ. ಆದ್ರೆ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ನಮ್ಮ ಹೈನುಗಾರಿಕೆ ಒಂದು ಉದ್ಯಮವಾಗಿ ಬೆಳೀತಾ ಇದೆ, ಬೆಳೆದಿದೆ. ಆಗ್ಲಿ, ಆ ರೀತಿ ಉದ್ಯಮವಾಗಿ ಬೆಳೆಯುವಾಗ ನಾವು ಕೆಲವು ಮೂಢನಂಬಿಕೆಗಳನ್ನ ಆಚರಿಸಿಕೊಂಡು ಕೆಲವು ನಷ್ಟಗಳನ್ನ ಮಾಡಿಕೊಂಡಾಗ ನಮಗೆ ಅದರಲ್ಲಿ ಉದ್ಯಮನ ಮಾಡಬೇಕು ಅನ್ನೋ ಒಂದು ಚೈತನ್ಯನೇ ಇಲ್ದಂಗಾಗುತ್ತೆ. ಹಾಗಾಗಿ ನಾವು ಹೈನುಗಾರಿಕೆಯಲ್ಲಿ ಏನು ಅಥವಾ ಪ್ರಾಣಿ ಸಾಕಾಣಿಕೆಗಳಲ್ಲಿ ಏನು ಪಶುಪಾಲನೆಯಲ್ಲಿ ನಾವು ಕೆಲವು ಅವೈಜ್ಞಾನಿಕ ಕ್ರಮಗಳು ಅಥವಾ ಮೂಢನಂಬಿಕೆಗಳು ಅಥವಾ ಮೌಢ್ಯಗಳನ್ನ ನಾವು ಆಚರಿಸ್ತಾ ಇದೀವಿ, ಅವುಗಳನ್ನ ಖಂಡಿತವಾಗ್ಲೂ ನಾವು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಬೇಕು ಮತ್ತೆ ಸರಿಯಾದ ಕ್ರಮಗಳನ್ನ ನಾವು ಪಾಲಿಸಲೇಬೇಕು. ಆಗಾದಾಗ ಮಾತ್ರ ನಮಗೆ ಖಂಡಿತವಾಗ್ಲೂ ಲಾಭ ಸಿಗುತ್ತೆ, ನಾವು ಆ ಉದ್ಯಮನ ನಡೆಸಿಕೊಂಡು ಹೋಗ್ಬೋದು. ಸೊ ಈ ರೀತಿಯಾಗಿ ಈ ಸಂದರ್ಭದಲ್ಲಿ ನಾವು ಕೆಲವು ಮೂಢನಂಬಿಕೆಗಳ ಬಗ್ಗೆ ಸವಿವರವಾಗಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ತಿಳಿಯೋಣ. ಇದೆಲ್ಲ ಮೂಢನಂಬಿಕೆ ಇದೆ ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡೋಣ. ಇವತ್ತು ಜಗತ್ತು ತುಂಬಾ ಬದಲಾಗಿದೆ ಅಂತ ಹೇಳಿ ಹೇಳ್ತೇವೆ. ಸಾಕ್ಷರತೆ ಜಾಸ್ತಿ ಆಗಿದೆ, ಹೆಚ್ಚು ಮಾಹಿತಿ ನಮಗೆ ಸಿಗ್ತಾ ಇದೆ ಇವತ್ತಿಗೂ ಕೂಡ. ಮತ್ತೆ ಹೈನುಗಾರಿಕೆ ಅನ್ನುವಂಥದ್ದು ನೀವು ಹೇಳಿದಾಗೆ ಒಂದು ಉದ್ಯಮವಾಗಿ ಬೆಳೆದಿರತಕ್ಕಂಥದ್ದು, ಇವತ್ತಿಗೂ ಕೂಡ ಮೂಢನಂಬಿಕೆಗಳು ಇದ್ದಾವ ಈ ಜಾನುವಾರು ಸಾಕಾಣಿಕೆಯಲ್ಲಿ ಅಂತ? ಖಂಡಿತವಾಗ್ಲೂ ಈ ಪ್ರಸ್ತುತ ಈ ದಿನನೂ ಸಹ ಎಷ್ಟೋ ಮೂಢನಂಬಿಕೆಗಳನ್ನ ಅಂದ್ರೆ ಅವೈಜ್ಞಾನಿಕ ಕ್ರಮಗಳನ್ನ ನಮ್ಮ ರೈತ ಬಾಂಧವರು ಹೈನುಗಾರರು ಪಾಲಿಸ್ತಾ ಇದ್ದಾರೆ. ಅವರಿಗೆ ಮುಖ್ಯವಾಗಿ ಇದಕ್ಕೆ ಕಾರಣ ಏನು ಅಂದ್ರೆ ವೈಜ್ಞಾನಿಕ ಕಾರಣ ಅಥವಾ ಮಾಡಬೇಕಾಗಿರೋಂತಹ ಕ್ರಮಗಳ ಬಗ್ಗೆ ತಿಳುವಳಿಕೆ ಇಲ್ಲ. ಸೊ ಹಾಗಾಗಿ ಅವರುಗಳು ತಿಳುವಳಿಕೆ ಇಲ್ಲ ಮತ್ತೆ ಅದ್ರ ಬಗ್ಗೆ ಜ್ಞಾನ ಇಲ್ದಲೇ ಇರೋದ್ರಿಂದ ಆ ಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಸೊ ವೈಜ್ಞಾನಿಕ ಕ್ರಮಗಳನ್ನ ನಾವು ಈ ಮೂಲಕ ತಿಳಿಸೋದ್ರಿಂದ ಅವರ ಮೌಢ್ಯಗಳನ್ನ ದೂರ ಮಾಡಿ ಅವ್ರು ಖಂಡಿತ ಬುದ್ಧಿವಂತರಾಗ್ತಾರೆ. ನಮ್ಮ ರೈತ ಬಾಂಧವರು ನಾವೊಂದು ಸಣ್ಣ ಒಂದು ವಿಧಾನ ಹೇಳ್ಕೊಟ್ರು ಸಹ ಅದನ್ನ ತುಂಬಾ ನೆನ್ಪಿಟ್ಟುಕೊಂಡು ಅದನ್ನ ಪಾಲಿಸಿ ಅದನ್ನ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಸರಿಸಮಾನವಾಗಿ ಯೋಚನೆ ಮಾಡ್ತಾರೆ. ಸೊ ಆ ರೀತಿಯಾಗಿ ನಾವು ವೈಜ್ಞಾನಿಕ ಕ್ರಮಗಳನ್ನ ನಾವು ಪಾಲಿಸಬೇಕು. ಸಾಮಾನ್ಯವಾಗಿ ಇರೋಂತಹ ಕೆಲವು ಮೂಢನಂಬಿಕೆಗಳ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಸಾಮಾನ್ಯವಾಗಿ ಈ ಜಾನುವಾರುಗಳು ಕರು ಹಾಕಿದ ಮೇಲೆ ಮಾಸ ಅಂತ ಹೇಳಿ ಏನಿರುತ್ತೋ ಅಥವಾ ಮಾಸು ಅಂತ ಹೇಳಿ ನಾವು ಕರಿತೀವೋ ಅದು ಬಿದ್ದ ನಂತರವೇ ಕರುವಿಗೆ ಹಾಲನ್ನ ಕುಡಿಸಬೇಕು ಅನ್ನುವಂತಹ ಒಂದು ನಂಬಿಕೆ ಇದೆ. ಇದು ಸರಿಯಾದ ನಂಬಿಕೆಯೋ ಅಥವಾ ತಪ್ಪು? ಈ ಒಂದು ಮಾಸ ಬೀಳೋವರೆಗೂ ನಾನು ನನ್ನ ಕರು ಹಾಕಿದಂತಹ ಹಸುಗೆ ಏನು ನಾನು ತಿನ್ನಕ್ ಬಿಡಲ್ಲ ಅಥವಾ ಅದ್ರ ಮೈ ತೊಳೆಯಲ್ಲ, ಈ ಒಂದು ಕ್ರಮ ಏನಿದೆ ಇದು ತಪ್ಪು. ಯಾವುದೇ ಕಾರಣಕ್ಕೂ ಮಾಸ್ ಬೀಳೋದು ಅಂದ್ರೆ ಗರ್ಭಕೋಶ ಬೆಳವಣಿಗೆ ಆದ ನಂತರ ಗರ್ಭಚೀಲದಲ್ಲಿ ಏನು ಪ್ಲಾಸೆಂಟಾ ಅಂತ ನಾವು ಕರಿತೀವಿ ಅದು ಬೀಳ್ಬೇಕಾಗುತ್ತೆ ಕರು ಹುಟ್ಟಿದ ನಂತರ. ಅದು ಬೀಳ್ಲಿಕ್ಕೆ ಸರಿಸುಮಾರು 24 ಗಂಟೆಯಿಂದ 36 ಗಂಟೆಗಳವರೆಗೂ ಅದಕ್ಕೆ ಸಮಯ ಇದೆ. ಆದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ, ಕೆಲವರು ಮಾಸ್ ಬಿದ್ದಿಲ್ಲ ಹಂಗಾಗಿ ಅದಕ್ಕೆ ಮೈ ತೊಳೆಯಲ್ಲ ಅಥವಾ ನಮ್ಮ ಕರುನ ಹಾಲ್ ಕುಡಿಯಕ್ಕೆ ಅದಕ್ಕೆ ಕೆಚ್ಚಲಿಕ್ ಬಿಡಲ್ಲ ಅನ್ನೋ ಒಂದು ಪಾಲನೆ ಮಾಡ್ಕೊಂಡ್ ಬಂದಿದ್ದಾರೆ. ಇದು ತಪ್ಪು, ಈ ರೀತಿ ಮಾಡಕೂಡ್ದು. ಮಾಸ್ ಬೀಳೋದಕ್ಕೂ ಮತ್ತೆ ಕರುನ ಒಂದು ಹಾಲ್ ಕುಡಿಯಕ್ ಬಿಡೋದಕ್ಕೂ ಅಥವಾ ಮೈ ತೊಳೆಯೋದಕ್ಕೂ ಸಂಬಂಧ ಇಲ್ಲ. ನಮ್ಮ ರೈತರು ಮಾಸು ಬೀಳಲಿ ಬೀಳದಲ್ಲೇ ಇರಲಿ, ಆ ಒಂದು ಹೊರಗಡೆ ನೇತಾಡ್ತಿರ್ತಕ್ಕಂತ ಮಾಸ್ಗೆ ಯಾವುದೇ ಚಪ್ಪಲಿ ಕಟ್ಟದಾಗ್ಲಿ ಅಥವಾ ಕಲ್ಲು ಕಟ್ಟದಾಗ್ಲಿ ಅದು ಭಾರದಿಂದ ಹೊರಗಡೆ ಬಂದ್ಬಿಡುತ್ತೆ ಅನ್ನೋ ಒಂದು ಕಲ್ಪನೆ ಇದೆ, ಅದು ತಪ್ಪು. ಅದ್ರ ಬದಲು ಅವ್ರು ಏನು ಮಾಸು ಹೊರಗಡೆ ನೇತಾಡ್ತಾ ಇದೆ ಅದನ್ನ ಒಂದು ಕತ್ರಿ ತಗೊಂಡು ಕತ್ರಿ ಸಾಕೋದ್ರಿಂದ ಯಾವುದೇ ನಾಯಿನೋ ಅಥವಾ ಕಾಗೆಗಳೋ ಅಥವಾ ಬೇರೆ ಯಾವ್ದಾದ್ರು ಜೀವಿಗಳು ಅದ್ರ ಮೇಲೆ ಪ್ರಹಾರ ಮಾಡೋದನ್ನ ತಪ್ಪಿಸ್ಬೋದು. ಅದ್ರ ಜೊತೆಗೆ ಆ ಒಂದು ಮಾಸು ಕತ್ರ ಸಾಕಿದ ನಂತರ ಆ ಒಂದು ಕರುಗೆ 20 ನಿಮಿಷಗಳ ಒಳಗೆ ಮ್ಯಾಕ್ಸಿಮಮ್ ಅಥವಾ 1/2 ಗಂಟೆ ಒಳಗೆ ಆ ಗಿಣ್ಣು ಹಾಲನ್ನ ಕುಡಿಸ್ಲೇಬೇಕು ನಮ್ಮ ರೈತರು. ಇಲ್ಲದೆ ಇದ್ರೆ ರೋಗ ನಿರೋಧಕ ಶಕ್ತಿ ನಮ್ಮ ಕರುಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ಏನಕ್ಕೆ ಕಡಿಮೆ ಆಗುತ್ತೆ ಅಂತ ಅಂದ್ರೆ ಆ ಒಂದು ಹಾಲಲ್ಲಿ ಗಿಣ್ಣು ಹಾಲಲ್ಲಿ ಏನು ರೋಗ ನಿರೋಧಕ ಅಂಶಗಳಿರುತ್ತೆ ಅದನ್ನ ಹೀರ್ಕೊಳ್ಳುವಂತಹ ಸಾಮರ್ಥ್ಯ ಈ ಕರುಗಳ ಹೊಟ್ಟೆಯಲ್ಲಿ ಏನು ಇಂಟೆಸ್ಟೈನ್ ಅಥವಾ ಕರುಳು ಅಂತೀವಿ ನಾವು ಅದು 20 ನಿಮಿಷ ಅಥವಾ 1/2 ಗಂಟೆ ನಂತರ ಹೀರ್ಕೊಳ್ಳೋ ಕೆಪಾಸಿಟಿ ಅಥವಾ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಮೂರ್ ಗಂಟೆ ಅಥವಾ ನಾಲ್ಕು ಗಂಟೆ ಮಾಸ್ ಬಿದ್ದಿಲ್ಲ ಅಂತ ಮಾಸ್ ಬೀಳೋವರೆಗೂ ಕಾಯ್ದು ಆನಂತರ ನೀವು ಗಿಣ್ಣಾಲ್ ಕುಡಿಯಕ್ ಬಿಟ್ರೆ ಆ ಖಂಡಿತವಾಗ್ಲೂ ಆ ರೋಗ ನಿರೋಧಕ ಶಕ್ತಿ ನಮ್ಮ ಕರುಗಳಿಗೆ ತಲುಪಲ್ಲ, ಹಾಗಾಗಿ ಕರುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಒಂದು ಇನ್ನೊಂದು, ಮಾಸ್ ಬೀಳದಲ್ಲೇ ಇರುವಂತಹ ನಮ್ಮ ಹಸುಗಳಿಗೆ ಇಮಿಡಿಯೇಟ್ ಆಗಿ ಅಂದ್ರೆ ಡಾಕ್ಟರ್ಗೆ ಫೋನ್ ಮಾಡ್ಬಿಟ್ಟು ಡಾಕ್ಟರ್ ಕರೆಸ್ಬಿಟ್ಟು ಆ ಮಾಸ್ ಕೀಳ್ಸೋದೆಲ್ಲ ಮಾಡ್ತಾರೆ. ಹಾಗಾದಾಗ ಏನಾಗುತ್ತೆ, ಮತ್ತೆ ನಾವು ಡಾಕ್ಟರ್ ಅಥವಾ ನಾವುಗಳು ಕೈ ಹಾಕಿ ತೆಗೆದಂತ ಸಂದರ್ಭದಲ್ಲಿ ಆ ಗರ್ಭಕೋಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಕ್ತಸ್ರಾವ ಆಗುತ್ತೆ. ರಕ್ತಸ್ರಾವ ಆಗೋದ್ರಿಂದ ಒಳಗಡೆ ಗರ್ಭಕೋಶ ಕೆಡ ಅಂತ ಸಾಧ್ಯತೆಗಳು ಜಾಸ್ತಿ. ಸೊ ನಮ್ಮ ರೈತರು ಏನ್ ಮಾಡಬೇಕು, ಗರ್ಭಕೋಶದಿಂದ ಹೊರಗಡೆ ನೇತಾಡ್ತಿರ್ತಕ್ಕಂತ ಮಾಸ್ನ ಕಾಣುವಂತಹ ಮಟ್ಟಕ್ಕೆ ಅದನ್ನ ಕತ್ತರಿಸಾಕಿ ಆನಂತರ ಆ ಒಂದು ಮೈ ತೊಳೆದು ಅದನ್ನ ಚೆನ್ನಾಗಿ ಶುಭ್ರವಾದ ಬಿಸಿ ನೀರಲ್ಲಿ ಮೈ ತೊಳೆದು ಆ ಗಿಣ್ಣಾಲ್ನ ಕುಡಿಯಕ್ ಬಿಟ್ಟು ಆ ಒಂದು 24-36 ಗಂಟೆವರೆಗೂ ಕಾಯ್ದು ಆನಂತರ ನಮ್ಮ ಡಾಕ್ಟರ್ಗಳಿಗೆ ಫೋನ್ ಮಾಡಿ ಕರೆಸಿದ್ರೆ ಖಂಡಿತ ಆನಂತರ ಅದು ಒಳಗಡೆ ಸಡಿಲ ಆಗಿರುತ್ತೆ ಆ ಮಾಸು. ಅವರು ತುಂಬಾ ಸುಲಭವಾಗಿ ಹೊರಗಡೆಗೆ ಮಾಸ್ ತೆಗ್ದಾಕ್ಬೋದು, ಹಾಗಾಗಿ ರಕ್ತಸ್ರಾವ ಆಗಲ್ಲ. ಆ ರಕ್ತಸ್ರಾವ ಆಗ್ಲಿಲ್ಲ ಅಂದ್ರೆ ಗರ್ಭಕೋಶ ಕೆಡಲ್ಲ, ಹಾಗಾಗಿ ನೆಕ್ಸ್ಟ್ ಬೆದೆಗೆ ಖಂಡಿತವಾಗ್ಲೂ ಅದು ಒಂದು 45-60 ದಿನಗಳಲ್ಲಿ ಆ ಒಂದು ಬೆದೆಗೆ ಮದ್ದೆ ಬರುತ್ತೆ. ಸೊ ನಮ್ಮ ರೈತರು ಮಾಸ್ ಬಿದ್ದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ಒಂದು ಡಾಕ್ಟರ್ನ ಇಮಿಡಿಯೇಟ್ ಆಗಿ ಕರೆದು ಆ ಒಂದು ಮಾಸ್ಕ್ ಕೀಳ್ಸ ಅಂತದ್ ಮಾಡೋದ್ರಿಂದ ಖಂಡಿತವಾಗ್ಲೂ ಬೆದೆಗೆ ಬರೋ ಅಂತಹ ಅವಧಿ ಏನ್ 45-55 ದಿನ ಇದೆ ಅದು ಮುಂದಕ್ಕೆ ಹೋಗ್ಬಿಡುತ್ತೆ. ಹಂಗಾಗಿ ಅವ್ರಿಗೆ ನಷ್ಟ ಆಗದಂತಹ ಸಾಧ್ಯತೆಗಳೇ ಜಾಸ್ತಿ. ಸೊ ಈ ಒಂದು ಮೂಢನಂಬಿಕೆಗೆ ನಾನು ವೈಜ್ಞಾನಿಕವಾಗಿ ಅವ್ರಿಗೆ ಮಾಡಬೇಕಾದಂತಹ ಕ್ರಮ ಏನು ಅಂತ ಅಂದ್ರೆ, ಮಾಸು ಬೀಳಲಿಕ್ಕೆ 1-1.5 ದಿನಗಳವರೆಗೂ ಸಮಯ ಇರುತ್ತೆ. ನೀವಾಗ್ಲೇ ಹೇಳಿದಾಗೆ 36 ಗಂಟೆಗಳ ಅವಧಿ ಇರುತ್ತೆ, ಅವಧಿ ಇದೆ. ಅಲ್ಲಿವರೆಗೂ ಅವ್ರು ಕಾಯ್ಬೋದು, ಅನಂತರ ಡಾಕ್ಟರ್ಗೆ ಫೋನ್ ಮಾಡ್ಲಿ ಕೇಳಿಸ್ಲಿಕ್ಕೆ. ಎರಡನೇದು, ಮಾಸು ಬೀಳಲಿ ಬೀಳದಲ್ಲೇ ಇರಲಿ, ಕರುಗೆ ಹಾಲು ಕುಡಿಲಿಕ್ಕೆ ಅಥವಾ ಗಿಣ್ಣು ಹಾಲ್ನ ನೀವೇ ಕರೆದ್ಬೇಕಾದ್ರೂ ಕರುಗೆ ಮ್ಯಾಕ್ಸಿಮಮ್ 30 ಗಂಟೆ ಒಳಗೆ ಅದಕ್ಕೆ ಕುಡಿಸ್ಬೇಕು. ಮಾಸ್ ಬೀಳೋದ್ರ ಬಗ್ಗೆ ಅಷ್ಟೊಂದು ನೀವು ತಲೆ ಕೆಡಿಸ್ಕೊಳ್ಳೋ ಅಂತದಿಲ್ಲ. ಅದಕ್ಕೂ ಸಹ ಕೆಲವು ನಾಟಿ ವೈದ್ಯಗಳೆಲ್ಲ ಇದಾವೆ, ಅವುಗಳನ್ನ ಪಾಲನೆ ಮಾಡಬಹುದು. ಆದ್ರೆ ಅವುಗಳಿಗಿಂತನೂ ನೀವು 24-36 ಗಂಟೆ ಒಳಗೂ ನೀವು ಕಾಯ್ದ್ರೆ ಇದು ಸೂಕ್ತವಾದ ಕ್ರಮ. 36 ಗಂಟೆಗಳ ನಂತರ ವೈದ್ಯರಿಂದ ಕೀಳಿಸಿದ್ರೆ ಸಮಸ್ಯೆ ಆಗೋದಿಲ್ವಾ? 1-1.5 ದಿನದೊಳಗೆ ಏನಾಗಿರುತ್ತೆ ಅಂತ ಅಂದ್ರೆ, ಒಳಗಡೆ ಏನ್ ಪ್ಲಾಸೆಂಟಾ ಅನ್ನೋದು ಗರ್ಭಕೋಶದ ಜೊತೆ ಏನದು ತುಂಬಾ ಅನ್ಯೋನ್ಯವಾಗಿ ಹೊಂದಾಣಿಕೆ ಹೊಂದಿರುತ್ತೆ ಅದು ಒಂದ್ ಸ್ವಲ್ಪ ಸಡಿಲ ಆಗಿರುತ್ತೆ. ಸೊ ಹಾಗಾಗಿ ನೀವು 1-1.5 ದಿನ ನಂತರ ಕೀಳಿಸಿದ್ರೆ ಆ ಒಂದು ರಕ್ತಸ್ರಾವ ಆಗೋದು ತುಂಬಾ ಕಡಿಮೆ, ಹಾಗಾಗಿ ರಕ್ತಸ್ರಾವ ಆಗೋದಿಲ್ಲ. ಜೊತೆಗೆ ಡಾಕ್ಟರ್ ಕೈ ಹಾಕಿ ಆತರ ಕಿತ್ತಾಗ ಅವ್ರು ಯಾವ್ದಾದ್ರು ಒಂದು ಅಲ್ಲಿ ಗರ್ಭಕೋಶ ಕೆಡದಲ್ಲೇ ಇರೋ ಹಂಗೆ ಕೆಲವು ಮಾತ್ರೆಗಳನ್ನ ಇಡ್ತಾರೆ. ಸೊ ಹಾಗಾಗಿ ಅವ್ರಿಗೇನು ಲಾಸ್ ಆಗಲ್ಲ ನಮ್ಮ ರೈತರಿಗೆ, ಕೇಳಿಸ್ಬೋದು. 36 ಗಂಟೆಗಳ ಕಾಲ ಕಾಯುವಂತದ್ದು ಸೂಕ್ತ. ಅದು ಇವರ ಆರ್ಥಿಕ ದೃಷ್ಟಿಯಿಂದ ಮತ್ತೆ ಹಸುವಿನ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯ ಕೆಲಸ ಆಗುತ್ತೆ. ಈ ಸತ್ತೆ ಬೀಳುವವರೆಗೂ ಕೂಡ ಕರು ಹಾಕಿದಂತ ಹಸುವಿಗೆ ಯಾವುದೇ ತರಹದ ಆಹಾರವನ್ನು ಕೊಡಬಾರದು, ಧಾನ್ಯಗಳ ಮಿಶ್ರಣವನ್ನು ಕೊಡಬಾರದು, ಮುಸುರೆಯನ್ನು ಕೊಡಬಾರದು ಅನ್ನುವಂತ ಒಂದು ನಂಬಿಕೆಯು ಕೂಡ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈಗ ಸಾಮಾನ್ಯವಾಗಿ ಒಂದು ಹಸು ಕರು ಹಾಕಿದೆ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅದು ನಿತ್ರಾಣಗೊಂಡಿರುತ್ತೆ. ಹೌದು, ನಮ್ಮಂಗೇನೆ ಮನುಷ್ಯರಂಗೇನೆ ಖಂಡಿತವಾಗ್ಲು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಆ ನಿತ್ರಾಣನ ಹೋಗಿಸ್ಲಿಕ್ಕೋಸ್ಕರನಾದ್ರೂ ಒಂದು ಬಕೆಟ್ನಷ್ಟು ಸಾಮಾನ್ಯ ಒಂದು ನಾರ್ಮಲ್ ಸೈಜ್ ಬಕೆಟ್ ಇರೋ ಅಂಥದ್ದು ಒಂದು 20 ಲೀಟರ್ ಹಿಡಿಯೋ ಅಂಥದ್ದು ಅಂಥದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಮಟ್ಟಿಗೆ ಬೆಲ್ಲ ಎಲ್ಲಾನು ಹಾಕಿ ಅದಕ್ಕೆ ಕುಡಿಯಕ್ಕೆ ನೀರ್ ಕುಡಿಲಿಕ್ಕೆ ಕರು ಹಾಕಿ ತಕ್ಷಣನೇ ಕುಡಿ, ತೊಂದರೆ ಏನಿಲ್ಲ. ನಮ್ಮ ಹಸು ಕುಡಿಯೋ ಅಂತ ಸಾಮರ್ಥ್ಯ ಇದ್ರೆ ಖಂಡಿತ ಕುಡಿಯುತ್ತೆ. ಕೊಡೋ ಅಂಥದ್ದು ಮತ್ತೆ ಒಣುಲ್ಲು ಹಸರುಲ್ಲು ಎರಡನ್ನೂ ಕೊಡಬೇಕು. ಕೆಲವರು ಕರು ಹಾಕಿದ ಮೇಲೆ ನಮ್ಮ ಹಸುಗಳಿಗೆ ಒಣುಲ್ ಕೊಡೋದೇ ಇಲ್ಲ ಅಥವಾ ಕೆಲವರು ಹಸರುಲ್ ಕೊಡೋದೇ ಇಲ್ಲ, ಆ ರೀತಿ ಮಾಡೋ ಅಂಥದ್ದು ಬಹಳ ತಪ್ಪು. ಆಲ್ರೆಡಿ ಅದು ಕರು ಹಾಕಿ ನಮ್ಮ ಹಸು ನಿತ್ರಾಣ ಆಗಿದೆ, ಅದರದ್ದು ಆರೋಗ್ಯ ಒಂದ್ ಸ್ವಲ್ಪ ಕ್ಷೀಣಿಸಿರುತ್ತೆ, ಆ ಸಂದರ್ಭದಲ್ಲಿ ನಾವು ಮತ್ತೆ ಕೊಡ್ತಕ್ಕಂಥ ಆಹಾರದಲ್ಲಿ ಏರು ಪೇರ್ ಮಾಡಿದಾಗ ಖಂಡಿತವಾಗ್ಲೂ ಅದರದ್ದು ದೇಹಸ್ಥಿತಿ ಹಾಳಾಗ್ತಾನೆ ಹೋಗುತ್ತೆ, ಅಲ್ಲಿನ ಉತ್ಪಾದನೆ ಕಡಿಮೆ ಆಗಿ ಆಗುತ್ತೆ. ಆ ರೀತಿ ಮಾಡದಲೆ ಕರು ಹಾಕದಂತ ಹಸುಗೆ ಎಷ್ಟು ಬೇಗ ಅಷ್ಟು ಸಾಧ್ಯದಲ್ಲಿ ಒಂದ್ ಸ್ವಲ್ಪ ಬೆಲ್ಲ ಮತ್ತೆ ಉಪ್ಪು ಹಾಕಿರೋಂತಹ ನೀರು, ಅನಂತರ ಒಣುಲ್ಲು ಹಸಿರುಲ್ಲು ಎಲ್ಲಾನು ಕೊಡೋ ಅಂಥದ್ದು ತುಂಬಾ ಒಳ್ಳೇದು. ಮತ್ತೆ ದಾಣಿ ಮಿಶ್ರಣ, ಕೆಲವರು ಅದನ್ನ ದಾಣಿ ಮಿಶ್ರಣ ಕೊಡೋದೇ ಇಲ್ಲ, ಒಂದ್ ವಾರ ಕೊಡೋದಿಲ್ಲ, ಗಿಣ್ಣ ಹಾಲು ಒಂದ್ ವಾರ ಅವರು ಹಾಲಿ ಡೈರಿಗೂ ಹಾಕೋದಿಲ್ಲ. ಅಂತ ಸಂದರ್ಭದಲ್ಲಿ ದಾಣಿ ಮಿಶ್ರಣ ಕೊಡಲ್ಲ, ಅಗತ್ಯ ಇಲ್ಲ ಅನ್ನೋ ಒಂದು ಭಾವನೆ ಇದೆ. ಖಂಡಿತ ತಪ್ಪದು. ಸುಲಭವಾಗಿ ಜೀರ್ಣ ಆಗುವಂತಹ ದಾಣಿ ಮಿಶ್ರಣ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಉಪ್ಪು ಸೇರಿಸಿ ಕೊಡೋ ಅಂಥದ್ದು ತುಂಬಾ ಒಳ್ಳೇದು. ಅದನ್ನ ಕೊಡಬೇಕು, ಯಾವುದೇ ಕಾರಣದಿಂದಲೂ ಕೂಡ ತಪ್ಸ ಅಂತ ಕೆಲಸವನ್ನ ಮಾಡಬಾರದು. ಅದು ಕರು ಹಾಕಿದ ತಕ್ಷಣ ನಮ್ಮ ಹಾಗೆ ಅದಕ್ಕೂ ಕೂಡ ಆಯಾಸ ಆಗಿರುತ್ತೆ. ಆ ಆಯಾಸವನ್ನ ಕಡಿಮೆ ಮಾಡ್ಲಿಕ್ಕಾಗಿ ನಾವು ಏನು ಅದು ಸ್ವೀಕಾರ ಮಾಡುತ್ತೋ ಅಂತ ಆಹಾರವನ್ನ ನೀಡಬೇಕು. ಇದ್ರ ಜೊತೆಗೆ ಇನ್ನೊಂದೇನು ನಮ್ಮ ರೈತರು ಮಾಡ್ತಾರೆ, ಕರು ಹಾಕಿರೋ ಅಂತ ಹಸುಗಳಿಗೆ ರಾಗಿ ಅಥವಾ ಅಕ್ಕಿ ಗಂಜಿ ಒಂದ್ 40-50 ಲೀಟರ್ ಅಂದ್ರೆ 2 ಬಕೆಟ್ 3 ಬಕೆಟ್ ಅಷ್ಟು ಅಥವಾ ಕಡಾಯಿ ಅಷ್ಟು ಬೇಯಿಸ್ಬಿಟ್ಟು ಕೊಡೋ ಅಂತದಿದೆ, ಅದು ತಪ್ಪು. ಆ ಸಂದರ್ಭದಲ್ಲಿ ಕರು ಹಾಕಿರುವಂತಹ ಸಂದರ್ಭ ಇದೆ, ಆ ಸಂದರ್ಭದಲ್ಲಿ ಈ ರೀತಿಯಾದ ಗಂಜಿಗಳನ್ನ ಯಥೇಚ್ಛವಾಗಿ ಕೊಡೋದ್ರಿಂದ ಗ್ಯಾಸ್ಟ್ರೈಟಿಸ್ ನಮಗೆ ಹೇಗಾಗುತ್ತೆ ಅದೇ ರೀತಿ ಹಸುಗಳಲ್ಲೂ ಗ್ಯಾಸ್ಟ್ರೈಟಿಸ್ ಆಗ ಸಾಧ್ಯತೆ ಇರುತ್ತೆ. ಇಲ್ಲ ಅದನ್ನ ಮುಂಚೆಯೇ ಕೊಡ್ತಾ ಇದ್ರು ಹಾಗಾಗಿ ನಾವು ಕೊಡ್ತೀವಿ, ಖಂಡಿತ ಎಷ್ಟು ಕೊಡ್ತಾ ಇದ್ರು ಅನ್ನೋದು ಮುಖ್ಯ ಇಲ್ಲಿ. ಏನೋ ಒಂದು 5 ಲೀಟರ್ 10 ಲೀಟರ್ ಅಷ್ಟು ನಾವು ಕೊಟ್ರೆ ಓಕೆ, ತೊಂದರೆ ಏನಿಲ್ಲ. ಆದ್ರೆ ಅದನ್ನೇ ನಾವು ಒಂದು 40 ಲೀಟರ್ 50 ಲೀಟರ್ ಕೊಟ್ರೆ ಅದು ಖಂಡಿತವಾಗ್ಲೂ ಗ್ಯಾಸ್ಟ್ರೈಟಿಸ್ ಮಾಡುತ್ತೆ. ಆ ರೀತಿ ದಯವಿಟ್ಟು ಮಾಡಬೇಡಿ, ಕೊಡಿ. ಗಂಜಿ ಕೊಡೋದ್ರಿಂದ ಒಳ್ಳೇದೆ, ಆದ್ರೆ ಎಷ್ಟು ಪ್ರಮಾಣ ಕೊಡ ಅಂತದ್ದು ತುಂಬಾ ಮುಖ್ಯ. ಒಂದು 10 ಲೀಟರ್ ವರೆಗೂ ಸಾಧಾರಣವಾಗಿ ಒಂದು HF ಅಥವಾ ಜರ್ಸಿ ನಮ್ಮ ಹಸುಗಳು ಏನಿದಾವೆ ಒಂದು 5 ಲೀಟರ್ 6 ಲೀಟರ್ ಕೊಡೋ ಅಂತ ಅವುಗಳಿಗೆ ಇಷ್ಟು ಪ್ರಮಾಣದಲ್ಲಿ ಕೊಡಬಹುದು. ಯಥೇಚ್ಛವಾಗಿ ದಯವಿಟ್ಟು ಕೊಡಬೇಡಿ. ಹುಟ್ಟದಂತ ಕರು ಏನಿರುತ್ತೋ ಅದು ನಿಲ್ಲವರೆಗೂ ಅದಕ್ಕೆ ಹಾಲನ್ನ ಕುಡಿಸಬಾರದು ಅನ್ನುವಂಥದ್ದು ಮತ್ತೊಂದು ನಂಬಿಕೆ. ಇದು ಸರಿಯೋ ತಪ್ಪ? ಇದು ಬಹಳ ತಪ್ಪು. ನಾನು ಆಗ್ಲೇ ಪ್ರಸ್ತಾಪಿಸಿದಂಗೆ ಒಂದು ಕರು ಅದಕ್ಕೆ ರೋಗ ನಿರೋಧಕ ಶಕ್ತಿ ಆ ಗೆಣ್ಣಾಲಲ್ಲಿ ಏನಿದೆ ಅದನ್ನ ಹೀರ್ಕೊಳ್ಳೋ ಅಂತ ಶಕ್ತಿ 20 ನಿಮಿಷದಿಂದ ಕಡಿಮೆ ಆಗ್ತಾ ಹೋಗುತ್ತೆ ಕರಳಲ್ಲಿ. ಹಾಗಾಗಿ ಅದು ನಿಂತಿರ್ಲಿ ಅಥವಾ ಕೂತಿರ್ಲಿ ತೊಂದರೆ ಇಲ್ಲ. ನೀವು ಅದು ನಿಂತಿದ್ರೆ ಅದನ್ನ ಕೆಚ್ಚಲಿಗೆ ಬಿಡಬಹುದು, ಅಥವಾ ಅದು ನಿಂತಿಲ್ಲ ಇನ್ನೂ ನಿತ್ರಾಣ ಆಗಿದೆ. ಕೆಲವು ಕರುಗಳು ವೀಕ್ ಇರ್ತವೆ, ಆಗ ಅವು ನಿಲ್ಲೋ ಅಂತದ್ದು ಅಥವಾ ಅವೇ ಸ್ವತಃ ಚಲನೆ ಮಾಡೋ ಅಂತ ತಾಕತ್ತು ಲೇಟ್ ಆಗಿ ಬರುತ್ತೆ, ಅಂದ್ರೆ ಟೈಮ್ ತಗೊಳ್ತವೆ. ಅಂತ ಸಂದರ್ಭದಲ್ಲಿ ಸಹ ನೀವು ಗಿಣ್ಣು ಹಾಲನ್ನ ಕರು ಹಾಕಿದ ತಕ್ಷಣನೆ ಅದನ್ನ ಕರು ಹೊರಗಡೆ ಹುಟ್ಟಿದ ಮೇಲೆ ನೀವೇನ್ ಮಾಡ್ತೀರಿ, ಸಾಮಾನ್ಯವಾಗಿ ಗೊರ್ಸ್ ಏನಿದೆ ಅದನ್ನ ಕಿತ್ತಾಕ್ತಿರಿ, ಮೂಗಲ್ಲಿ ಏನಾದ್ರು ಅದ್ರದ್ದು ಮ್ಯೂಕಸ್ ತರ ಏನಾದ್ರು ಇದ್ರೆ ಅದನ್ನ ತೆಗ್ದಾಕ್ತಿರಿ, ಒಂದ್ಸತಿ ಮೈಯಲ್ಲನ್ನು ದಡುತ್ತೀರಿ ಒಂದು ಬಟ್ಟೆನೋ ಅಥವಾ ಗೋಣಿಚೀಲನ್ನು ತಗೊಂಡು. ಆನಂತರ ನೀವು ಹಾಲು ಕರೀರಿ, ಗಿಣ್ಣು ಹಾಲನ್ನ ಕುಡಿಸಿ, ಏನ್ ತೊಂದರೆ ಇಲ್ಲ. ಇಲ್ಲಿ ಒಟ್ಟಾಗಿ ನಾನು ಹೇಳೋದೇನು, ಎಷ್ಟು ಬೇಗ ಅಷ್ಟು ನಮ್ಮ ಕರುಗಳಿಗೆ ಹುಟ್ಟಿದಂತ ಕರುಗಳಿಗೆ ಗಿಣ್ಣು ಹಾಲನ್ನ ಕುಡಿಸ್ಬೇಕು, ಮತ್ತೆ ಯಾವ ಪ್ರಮಾಣದಲ್ಲಿ ಕುಡಿಸ್ಬೇಕು ಇದು ಬಹಳ ಮುಖ್ಯ. ಸಾಮಾನ್ಯವಾಗಿ ನಾವೆಲ್ಲ ಗಿಣ್ಣು ಹಾಲನ್ನ ನಮ್ಮ ಒಂದು ಉಪಯೋಗಕ್ಕೆ ಬಳಸ್ಕೊಳ್ತೀವಿ, ಆದ್ರೆ ಸರಿ ಸುಮಾರು ಒಂದು HF ಅಥವಾ ಜರ್ಸಿ ಕರು ಹುಟ್ಟಿದೆ ಅಂದ್ರೆ ಒಂದು 25-30 ಕೆಜಿ ಇದ್ದೇ ಇರುತ್ತೆ. ಹಾಗಾಗಿ 3 ಲೀಟರ್ ಅಥವಾ 2.5 ಲೀಟರ್ ಇಂದ 3 ಲೀಟರ್ ಗಿಣ್ಣು ಹಾಲನ್ನ ಪ್ರತಿದಿನ ಕುಡಿಸ್ಬೇಕಾಗುತ್ತೆ ಒಂದು ವಾರಗಳ ಕಾಲ. ಆನಂತರ ನೀವು ಅದನ್ನ ಪ್ರಮಾಣ ಹೆಚ್ಚಿಸಿಕೊಂಡು ಹೋಗಬೇಕು. ಒಂದು 15-20 ದಿನಕ್ಕೆ ನೀವು ಒಂದ್ ಸ್ವಲ್ಪ ಮಟ್ಟಿಗೆ ಹಸ್ರುಲ್ಲೆಲ್ಲಾನು ಹಾಕ್ತಿರಿ, ಒಂದು ತಿಂಗಳ ಒಳಗೆ ಎಲ್ಲ ಒಂದ್ ಸ್ವಲ್ಪ ದಾಣಿ ಮಿಶ್ರಣ ಕೊಡಕ್ಕೆಲ್ಲ ಪ್ರಾರಂಭ ಮಾಡ್ತೀರಿ. ಆ ರೀತಿಯಾಗಿ ಹುಟ್ಟಿದಂತ ಕರುಗಳಿಗೆ ಒಂದು ವಾರಗಳ ಕಾಲ ಕನಿಷ್ಠ 2.5 ಲೀಟರ್ ಇಂದ 3 ಲೀಟರ್ ಅಷ್ಟು ಗಿಣ್ಣು ಹಾಲನ್ನ ಕುಡಿಸ್ಲೇಬೇಕು. ಇದನ್ನ ಒಂದ್ ಟೈಮ್ ಕುಡಿಸ್ಬೇಕಾ, ಕೆಲವರು ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದ್ ಟೈಮ್ ಕುಡಿಸ ಅಂತದಿದೆ. ಒಂದ್ ಟೈಮ್ ಕುಡಿಸೋದಕ್ಕಿಂತ 3-4 ಬಾರಿ ಒಂದು ದಿನಕ್ಕೆ ಕುಡಿಸ ಅಂತದ್ದು ತುಂಬಾ ಒಳ್ಳೇದು, ಪ್ರಥಮವಾಗಿ 7 ದಿನಗಳ ಕಾಲ. ಈ ಗಿಣ್ಣು ಹಾಲು ಕುಡಿಸ್ಬಿಟ್ರೆ ಹೊಟ್ಟೆನಲ್ಲಿ ಜಂತು ಹುಳುಗಳಾಗುತ್ತೆ ಕರುವಿನ ಹೊಟ್ಟೆಯಲ್ಲಿ ಅನ್ನುವಂಥದ್ದು ಮತ್ತೊಂದು ನಂಬಿಕೆ ಇದೆ. ಖಂಡಿತ ಇದು ತಪ್ಪ ಸರಿ? ಇದು ಖಂಡಿತವಾಗ್ಲೂ ಬಹಳ ಮೂಢನಂಬಿಕೆಗಳಲ್ಲಿ ಇದು ಮೊದಲನೇ ಸ್ಥಾನ ಪಡೆಯುತ್ತೆ. ತಪ್ಪೇ ಇದು. ಈ ಒಂದು ಗಿಣ್ಣು ಹಾಲು ಕುಡಿಸೋದಕ್ಕೂ ಅಥವಾ ನಮ್ಮ ಕರುಗಳು ಜೊಲ್ಲೊಟ್ಟೆ ಹಾಕೊಳ್ಳೋದು ಅಥವಾ ಹೊಟ್ಟೆ ಹಾಕೊಂಡೈತೆ ನಮ್ ಕರ ಅಂತ ಅನ್ನೋದಕ್ಕೂ ಸಂಬಂಧ ಇಲ್ಲ. ಅದು ಜಂತು ಹುಳು ಸೇರ್ಕೊಳ್ಳೋದು ಹೊರಗಡೆಯಿಂದ, ಅದು ಗಿಣ್ಣು ಹಾಲು ಮೂಲಕ ಯಾವುದೇ ಜಂತು ಹುಳ ನಮ್ಮ ಕರುಗಳಿಗೆ ಸೇರೋದಿಲ್ಲ. ಹಾಗಾಗಿ ನೀವು ಗಿಣ್ಣು ಹಾಲನ್ನ ಚೆನ್ನಾಗೆ ಕುಡಿಸಿದಷ್ಟು ಅದಕ್ಕೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಆ ಒಂದು ಹೊಟ್ಟೆ ಒಳಗೆ ಏನು ಪರೋಪಜೀವಿಗಳು ಸೇರ್ಕೊಳ್ತವೆ ಅದನ್ನು ತಡೆಯೋ ಒಂದು ತಾಕತ್ತಿರುತ್ತೆ. ಅದ್ರ ಬದಲು ನೀವು ಗಿಣ್ಣು ಹಾಲನ್ನೇ ಸರಿಯಾಗಿ ಕುಡಿಸದಲ್ಲೇ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರಲ್ಲ, ಪರೋಪಜೀವಿಗಳು ಜಾಸ್ತಿ ಸೇರುತ್ತವೆ. ಏನಕ್ಕೆ ನಮ್ಮ ಕರುಗಳು ಜಾಸ್ತಿ ಹೊಟ್ಟೆ ಜೋಲು ಹಾಕೊಳ್ತವೆ ಅಂತ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಾವು ಆ ಜಂತುನಾಶಕ ಔಷಧಿಗಳನ್ನ ಕೊಡದಲೇ ಇರೋಂಥದ್ದು. ಯಾವುದೇ ಒಂದು ನಮ್ಮ ಹೈನುಗಾರಿಕೆಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಜಂತುನಾಶಕ ಔಷಧಿಗಳನ್ನ ಕೊಡಲೇಬೇಕು. ಅಂದ್ರೆ ಅದು ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ವಿಧವಾಗಿದೆ. ಆದ್ರೆ ನಮ್ಮ ಕರುಗಳಿಗೆ ಒಂದು ಹುಟ್ಟಿದ 4ನೇ ವಾರದ ಒಳಗೆ ಅಂದ್ರೆ 2ನೇ ವಾರ ಬಿಟ್ಟು 3ನೇ ವಾರ ಅಥವಾ 4ನೇ ವಾರದ ಸಂದರ್ಭಗಳಲ್ಲಿ ಒಂದು ಬಾರಿ ಜಂತುನಾಶಕ ಔಷಧಿನ ಕುಡಿಸ್ಬೇಕು. ಅನಂತರ ಒಂದು 3 ತಿಂಗಳಿಗೆ ಅಥವಾ 1 ತಿಂಗಳಿಗೆ ಒಂದು ಬಾರಿ ನೀವು ಜಂತುನಾಶಕ ಔಷಧಿ 6 ತಿಂಗಳವರೆಗೂ ಹಾಕಿಸಿ, 6 ತಿಂಗಳ ನಂತರ 3 ತಿಂಗಳು ಅಥವಾ 4 ತಿಂಗಳಿಗೆ ಒಂದ್ಸತಿ ನೀವು ಜಂತುನಾಶಕ ಔಷಧಿಗಳನ್ನ ಹಾಕಿಸ್ಕೊಂಡು ಹೋಗ್ಬೋದು. ಆದ್ರೆ ಇಲ್ಲಿ ನಮ್ಮ ರೈತರು ಏನ್ ತಪ್ಪು ಮಾಡ್ತಾರೆ, ಹೌದು ನಮ್ಮ ಕರು ಹುಟ್ಟಿದೆ ಅಂತ ಹೋಗ್ಬಿಟ್ಟು ಒಂದು ಮಾತ್ರೆ ತಂದು ಹಾಕಿರ್ತಾರೆ. ಯಾವ 1 ತಿಂಗಳೊಳಗೆ ಹಾಕ್ತಾರೆ, ಅವ್ರು ಸಾಮಾನ್ಯವಾಗಿ ಇದು ಫಾಲೋ ಮಾಡ್ತಾ ಇದಾರೆ 1 ತಿಂಗಳೊಳಗೆ ಹಾಕುವಂತದ್ದು. ಆ 1 ತಿಂಗಳು ಆದ್ಮೇಲೆ ಮತ್ತೆ ಯಾವಾಗ ಜಂತುನಾಶಕ ಔಷಧಿ ಹಾಕ್ಸ್ಬೇಕು ಅನ್ನ ನಮ್ಮ ರೈತರಿಗೆ ಗೊತ್ತಿಲ್ಲ. 1 ತಿಂಗಳು ಆದ್ಮೇಲೆ ಖಂಡಿತವಾಗ್ಲೂ 1 ತಿಂಗಳಿಗೆ ಮತ್ತೆ 6 ತಿಂಗಳವರೆಗೂ ಮಾತ್ರೆ ಹಾಕಿಸ್ಕೊಂಡು ಹೋಗ್ಬೇಕು. ಅದನ್ನ ಮಾಡ್ತಾ ಇಲ್ಲ ನಮ್ಮ ರೈತರು. ಹಾಗಾಗಿ ಏನಾಗ್ತಾ ಇದೆ, ನಾವು ಮಾತ್ರೆ ಹಾಕಿಸ್ತಾ ಇಲ್ಲ, ಹೊರಗಡೆಯಿಂದ ಪರೋಪಜೀವಿಗಳು ಹೊಟ್ಟೆ ಒಳಗೆ ಸೇರ್ತಾ ಇದಾವೆ, ಹಂಗಾಗಿ ಜೊಲ್ಲೊಟ್ಟೆ ಆಗ್ತಾ ಇದೆ ಹೊರತು ನಾವು ಗಿಣ್ಣು ಹಾಲು ಕುಡಿಸಿರೋದ್ರಿಂದ ಆಗ್ಲಿ ಅಥವಾ ದಾಣೆ ಮಿಶ್ರಣ ಕೊಡೋದ್ರಿಂದ ಆಗ್ಲಿ ನಮ್ಮ ಕರುಗಳಲ್ಲಿ ಹೊಟ್ಟೆ ಹಾಕೊಳ್ಳೋ ಅಂತ ಸಂದರ್ಭಗಳು ಅಲ್ಲ. ದಯವಿಟ್ಟು ನಮ್ಮ ರೈತರು ಎಷ್ಟು ಬೇಗ ಅಷ್ಟು ಬೇಗ ಗಿಣ್ಣು ಹಾಲನ್ನ ಕುಡಿಸ್ಬೇಕು, ಒಂದು 4 ವಾರದೊಳಗೆ ಜಂತುನಾಶಕ ಔಷಧಿ ಹಾಕಿಸ್ಬೇಕು, ಆಮೇಲೆ 1 ತಿಂಗಳಿಗೆ ಒಂದ್ ಸಾರಿ ರಿಪೀಟ್ ಮಾಡ್ಕೊಂಡು ಹೋಗಿ 6 ತಿಂಗಳ ನಂತರ 3 ತಿಂಗಳಿಗೆ ಒಂದ್ಸತಿ ಮಾತ್ರೆ ಹಾಕ್ಸಂತದ್ ಒಳ್ಳೇದು. ಕರುವನ್ನ ಈ ಹಾಲು ಕುಡಿಯಲಿಕ್ಕೆ ಬಿಟ್ರೆ, ಕೆಚ್ಚಲ್ಗೆ ಬಿಟ್ರೆ ಕೆಚ್ಚಲು ಭಾವ ಆಗೋದಿಲ್ಲ ಅನ್ನುವಂಥದ್ದು ಇನ್ನೊಂದು ನಂಬಿಕೆ ಇದೆ. ಇದು ಸರಿಯೋ ತಪ್ಪು? ಇದು ಖಂಡಿತವಾಗ್ಲೂ ತಪ್ಪು. ನಮ್ಮ ರೈತರು ಏನ್ ಮಾಡ್ತಾರೆ, ಕೆಲವರು ಗಂಡು ಕರು ಏನಾದ್ರೂ ಉಟ್ಬಿಟ್ರೆ ಅದನ್ನ ಖಂಡಿತವಾಗ್ಲೂ ಇಟ್ಕೊಳ್ಳೋ ಅಂತ ಸಂದರ್ಭಗಳು ತುಂಬಾ ಕಡಿಮೆ, ಅದನ್ನ ಮಾರಾಟ ಮಾಡುವಂತದೇ ಜಾಸ್ತಿ. ಸೊ ಅಂತ ಸಂದರ್ಭಗಳಲ್ಲಿ ಕರುನ ನಾವು ತಾಯಿಗೆ ತೋರಿಸ್ಬಿಟ್ರೆ ಅದು ಆಲೆ ಕೊಡಲ್ಲ, ಸ್ವರ ಬಿಡಲ್ಲ, ಹಂಗಾಗಿ ನಾವು ತೋರಿಸಬಾರ್ದು ಅನ್ನೋದು ಕೆಲವ್ರು ರೈತರದು. ಇನ್ನ ಕೆಲವ್ರು ರೈತರು ಇಲ್ಲ, ಸ್ವರ ಬಿಡಬೇಕು ಅಂದ್ರೆ ನಮ್ಮ ಕರುನ ಅದ್ರ ಮುಂದೆನೆ ನಿಲ್ಲಿಸ್ಬೇಕು, ಹಂಗಾಗಿ ಕರುನ ಹಸುಗೆ ತೋರಿಸ್ಬೇಕು ಮತ್ತೆ ಕರು ಹಸುಲೆ ಹಾಲು ಕುಡಿಬೇಕು ಅನ್ನೋದು ಕೆಲವು ರೈತರ ವಾದ. ಇದರಲ್ಲಿ ಮುಖ್ಯವಾಗಿ ಏನು ಅಂದ್ರೆ, ಹೆಚ್ಚಾಗಿ ಹಾಲು ಕೊಡೋ ಅಂತ ಹಸುಗಳೇನಿದಾವೆ ನಮ್ಮಲ್ಲಿ, HF ಅಥವಾ ಜರ್ಸಿ, ಅಂತ ಹಸುಗಳಲ್ಲಿ ಈ ಕೆಚ್ಚಲು ಏನಿದೆ ತುಂಬಾ ದೊಡ್ಡದಾಗಿರುತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ನಮ್ಮ ಕರುಗಳನ್ನ ಅವುಗಳಿಗೆ ಹಾಲು ಕುಡಿಲಿಕ್ಕೆ ಬಿಟ್ರೆ ಏನಾಗುತ್ತೆ, ಅವು ಗುದ್ದದಾಗ್ಲಿ ಅಥವಾ ಕಚ್ಚದಾಗ್ಲಿ ಜಾಸ್ತಿ ಮಾಡುತ್ತವೆ ದೊಡ್ಡ ಕೆಚ್ಚಲಿರೋದ್ರಿಂದ. ಅಂತ ಸಂದರ್ಭಗಳಲ್ಲಿ ಆ ಗುದ್ದಿ ಅಥವಾ ಕಚ್ಚಿ ಅಲ್ಲಿ ಹಾಕ್ತಾ ಇರೋದ್ರಿಂದ ಕೆಚ್ಚಲುಭಾವ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕರುನ ಕೆಚ್ಚಲಿಗೆ ಹಾಲು ಕುಡಿಯಕ್ ಬಿಟ್ರೆ ಏನು ಉಪಯೋಗ ಅಂದ್ರೆ, ಆ ಕರುಲಿ ಏನು ಎಂಜಲಿದೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ, ಕೆಲವು ಅಂಶಗಳಿದಾವೆ, ಹಾಗಾಗಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಕೆಚ್ಚಲುಭಾವ ಆಗುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳ್ತೀವಿ. ಆದ್ರೆ ಅದು ಒಂದೇ ವಿಧಾನ ಅಲ್ಲ. ಈ ಹೆಚ್ಚಾಗಿ ಹಾಲು ಕೊಡ್ತಾ ಇರತಕ್ಕಂಥ ಹಸುಗಳಲ್ಲಿ ಕೆಲವು ಸ್ವಚ್ಛ ಹಾಲು ಉತ್ಪಾದನಾ ಕ್ರಮಗಳನ್ನ ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಬರೀ ನಾನೊಂದು ಹಾಲು ಕುಡಿಯಕ್ ಬಿಟ್ಬಿಟ್ಟಿದ್ದೀನಿ ಅದು ಕೆಚ್ಚಲುಭಾವ ಆಗಲ್ಲ ಅನ್ನೋ ಒಂದು ಭಾವನೆ ಇದೆ, ಅದು ತಪ್ಪು. ಸೊ ಒಟ್ಟಾಗಿ ಹೇಳೋದೇನು, ಜಾಸ್ತಿ ಹಾಲು ಕೊಡ್ತಾ ಇರತಕ್ಕಂಥ ಹಸುಗಳಿಗೆ ನಮ್ಮ ಕರುಗಳನ್ನ ಬಿಡೋ ಅಂತದ್ದು ಸೂಕ್ತ ಅಲ್ಲ. ನೀವೇ ಹಾಲು ಕರೆದು ಬಿಟ್ಟು ಅದಕ್ಕೆ ಕುಡಿಸೋ ಅಂತದ್ದು ಒಳ್ಳೇದು. ಆದ್ರೆ ಕಡಿಮೆ ಹಾಲು ಕೊಡ್ತಾ ಇರತಕ್ಕಂಥ ನಮ್ಮ ಹಸುಗಳಿಗೆ ತಾಯಿಗೆ ಕರುನ ಕೆಚ್ಚಲಲ್ಲೇ ಹಾಲು ಕುಡಿಯಕ್ಕೆ ಬಿಡಬಹುದು. ಬಿಡೋದ್ರಿಂದ ಇದು ಒಂದು ಸೆಲೈವ ಅಥವಾ ಎಂಜಲಲ್ಲಿ ರೋಗ ನಿರೋಧಕ ಅಂಶ ಇರೋದ್ರಿಂದ ಅದು ಉಪಯೋಗನೂ ಆಗುತ್ತೆ. ಹಾಗಾದ್ರೆ ಈಗ ಜಾಸ್ತಿ ಹಾಲು ಕೊಡ್ತಾ ಇರತಕ್ಕಂಥ ಹಸುಗಳಲ್ಲಿ ನಾವು ಬಿಡೋದಿಲ್ಲ, ಕೆಚ್ಚಲುಭಾವ ಆಗದ್ನ ಎಂಜಲು ತಡೆಯುತ್ತೆ ಅಂತೀರ, ಏನ್ ಮಾಡ್ಬೇಕಂಗಾರೆ ನಾವು? ನೀವೇನಿಲ್ಲ, ಹಾಲು ಕರೆದು ಆದ್ಮೇಲೆ ಒಂದು ಅರಿಶಿನದ ನೀರ ಅಥವಾ ಕೆಲವು ಅಂಗಡಿಗಳಲ್ಲೂ ಕೆಲವು ಔಷಧಿಗಳೆಲ್ಲ ಇದಾವೆ, ಅವೆಲ್ಲ ಬೇಡ. ನೀವು ಕನಿಷ್ಠ ಪಕ್ಷ ಅರಿಶಿನದ ನೀರ್ನ ಕರೆದಾದ್ಮೇಲೆ 4 ತೊಟ್ಟುಗಳಿಗೆ ನೀವು ಹಚ್ಚಿದ್ರೆ ಏನು ಎಂಜಲು ಕೆಲಸ ಮಾಡ್ತಾ ಇತ್ತು ಆ ಕೆಲಸನ ಅದು ಪೂರೈಸುತ್ತೆ. ಸೊ ಜಾಸ್ತಿ ಹಾಲು ಕೊಡ್ತಾ ಇರತಕ್ಕಂಥ ಹಸುಗಳಿಗೆ ದಯವಿಟ್ಟು ಕರುಗಳನ್ನ ಬಿಡೋ ಅಂತದ್ದು ಹಾಲು ಕುಡಿಲಿಕ್ಕೆ ಕೆಚ್ಚಲಿಗೆ ಅಷ್ಟು ಒಳ್ಳೇದಲ್ಲ. ಕಡಿಮೆ ಹಾಲು ಕೊಡ್ತಾ ಇರತಕ್ಕಂಥ ಹಸುಗಳಲ್ಲಿ ಕೆಚ್ಚಲು ಸಣ್ಣದಿದ್ದು ನೀವು ಕರುನ ಬಿಡೋದ್ರಿಂದ ಕೆಚ್ಚಲುಭಾವ ತಡೆಯಕ್ಕೆ ಅನುಕೂಲ ಆಗ್ಬಹುದು. ಬಟ್ ಆದ್ರೆ ಅದು ಒಂದೇ ಕ್ರಮ ಅಲ್ಲ. ಕರುಗಳನ್ನ ಬಿಡ್ಲಿಲ್ಲ ಅಂತ ಮತ್ತೆ ಕರುಗೆ ಹಾಲು ಕುಡಿಸೋದು ಹೇಗೆ? ಇದೊಂದು ಉತ್ತಮವಾದ ಒಂದು ಕ್ರಮ ಮಾಡಬೇಕಾಗತ್ತೆ ನಮ್ಮ ರೈತರು. ಹಾಲು ಕುಡಿಸ್ಲಿಕ್ಕೆ ಅವ್ರು ಕರೆದು ಒಂದು ನಾನು ಆಗ್ಲೇ ಹೇಳ್ದಂಗೆ ಒಂದು 25-30 ಕೆಜಿ ಇದ್ದೇ ಇರುತ್ತೆ. 2.5 ಲೀಟರ್ 3 ಲೀಟರ್ ದಿನದಲ್ಲಿ ಒಂದು 3 ಟೈಮ್ ಅಥವಾ 4 ಟೈಮ್ ಕುಡಿಸ್ಬೇಕು ಅಂತ ಏನ್ ಹೇಳ್ತೀವಿ ಅದನ್ನ. ಅವರು ಮತ್ತಿಲ್ಲೊಂದು ತಪ್ಪು ಮಾಡ್ತಾ ಇರೋದು ನಮ್ಮ ರೈತರು ಏನಂದ್ರೆ, ಹಾಲು ಕರೀತಾರೆ ಆದ್ರೆ ಸ್ವಚ್ಛವಾಗಿ ಕರಿಬೇಕಾಗುತ್ತೆ. ಯಾಕೆಂದ್ರೆ ನಾವು ಮತ್ತೆ ನಮ್ಮ ಕರುಗೆ ಕುಡಿಸ್ತಾ ಇರೋಂಥದ್ದು, ನಾವು ಕಾಯಿಸಿರಲ್ಲ ಅದನ್ನ, ಮತ್ತೆ ಹಂಗೆ ಹಸಿ ಹಾಲನ್ನೇ ನಾವು ಕುಡಿಸ್ತೀವಿ. ಹಾಗಾಗಿ ಒಂದ್ ಸ್ವಲ್ಪ ಸ್ವಚ್ಛವಾಗಿ ಹಾಲು ಕರಿಯಂತದ್ ಮಾಡ್ಬೇಕು. ಮತ್ತೆ ಕೆಲವರು ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡ್ತಾ ಇದಾರೆ, ನೀರಿನ ಬಾಟ್ಲುಗಳೇನಿರುತ್ತವೆ ಅಂತವನ್ನ ಹಾಲು ತುಂಬೋದಾಗ್ಲಿ ಅಥವಾ ಬೇರೆ ದೊಡ್ಡ ಹಸುಗಳಿಗೂ ಕೆಲವು ಔಷಧಿಗಳನ್ನ ಕುಡಿಸಿ ಅಂದಾಗ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕುಡಿಸ್ತಾ ಇದ್ದಾರೆ. ಯಾರು ಈಗ ಗೊಟ್ಟ ಅನ್ನಂತದನ್ನ ಇಟ್ಕೊಂಡಿಲ್ಲ ನಮ್ಮ ರೈತರು, ಬಿದ್ರಿಂದೆಲ್ಲ ಹಿಂದೆ ಗೊಟ್ಟ ಇರ್ತಿತ್ತು. ಈ ಪ್ಲಾಸ್ಟಿಕ್ ಬಾಟ್ಲುಗಳು ಏನಾಗುತ್ತವೆ, ನೀವು ತುಂಬಿ ಅದಕ್ಕೆ ಬಾಯಿಗೆ ಇಟ್ಟದಾಗ ಆ ಒಂದು ಒಸಡು ಮತ್ತೆ ಹಲ್ಲುಗಳ ಮಧ್ಯೆ ಇಟ್ಟು ಕುಡಿಸ್ತಾರೆ. ಅದು ತುಂಬಾ ಸುಲಭ ವಿಧಾನ ಅಂತ ಅನ್ಸುತ್ತೆ ಹೊರಗಡೆಯಿಂದ ನೋಡಿದ್ರೆ, ಆದ್ರೆ ನಮ್ಮ ರೈತರು ಇಲ್ಲಿ ತುಂಬಾ ತಪ್ಪು ಮಾಡ್ತಾರೆ. ಆ ಒಂದು ಅರ್ಜೆನ್ಸಿಲಿ ಅಂದ್ರೆ ಬೇಗ ಬೇಗ ಕುಡಿಸ್ಬೇಕು ಅಂತಲೋ ಏನೋ ಕೆಲಸ ಇರುತ್ತೆ, ಅಥವಾ ಜಾಸ್ತಿ ಕುಡಿಸ್ಬೇಕು ಅಂತನೋ ಹೆಂಗೆಂಗೋ ಅದನ್ನ ತಲೆನ ಮೇಲ್ಮಾರ್ದಲ್ಲೇ ಅದ್ರದ್ದು ಭುಜದ ಲೆವೆಲ್ಗೆನೆ ತಲೆ ಇಟ್ಕೊಂಡು ಕುಡ್ಸಕ್ಕೆಲ್ಲ ಹೋಗ್ಬಿಡ್ತಾರೆ. ಅಂತ ಟೈಮಲ್ಲಿ ಅದು ಹೊಟ್ಟೆಗೆ ಹೋಗೋದ್ರ ಬದಲು ಶ್ವಾಸಕೋಶಕ್ಕೆ ಹೋಗಿ ಕೆಲವು ಇನ್ಫೆಕ್ಷನ್ಗಳನ್ನೆಲ್ಲ ಅಥವಾ ಇವನ್ ಮರಣ ಹೊಂದಿರೋ ಸಂದರ್ಭಗಳು ಇದಾವೆ. ಹಾಗಾಗಿ ನಮ್ಮ ರೈತರು ಏನ್ ಮಾಡ್ಬೇಕು, ಈ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬದಲು ಒಂದು ಗ್ಲಾಸ್ ಬಾಟಲ್ಗಳೇ ಇದಾವೆ, ಕೆಲವು ಗಾಜಿನ ಬಾಟಲ್ಗಳು, ಅಂತ ಬಾಟಲ್ಗಳನ್ನ ತಗೊಂಡು ಒಂದ್ ಸ್ವಲ್ಪ ತಲೆನ ಭುಜದ ಮಟ್ಟಕ್ಕಿಂತ ಮೇಲ್ಗಡೆಗೆ ಎತ್ತರಿಸಿ ಒಂದು ಭಾಗದಲ್ಲಿ ಒಂದು ಕಡೆಗೆ ಇಡ್ಕೊಂಡು ಆ ಒಂದು ಒಸಡು ಮತ್ತೆ ಏನು ಹಲ್ಲುಗಳಿದಾವೆ ಅವೆರಡು ಮಧ್ಯಕ್ಕೆ ಇಟ್ಟು ನಿಧಾನಗತಿಲಿ ಕುಡಿಸ್ಬೇಕು. ಅದನ್ನ ಪೇಷನ್ಸ್ ಅಂದ್ರೆ ಸಮಾಧಾನವಾಗಿ ಕುಡಿಸ್ಬೇಕು. ಜೊತೆಗೆ ಏನಾದ್ರೂ ಕೆಮ್ತಾ ಇದೆ ಅಂದ್ರೆ ಅದರ ಅರ್ಥ ಅದಕ್ಕೆ ಶ್ವಾಸಕೋಶಕ್ಕೆ ಹೋಗ್ತಾ ಇದೆ ನಾವು ಕುಡಿಸ ಇರೋದಂತದ್ದು. ಅಂತ ಸಂದರ್ಭದಲ್ಲಿ ನಿಲ್ಲಿಸ್ಬಿಡ್ಬೇಕು, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬೇಕಾದ್ರೆ ಪ್ರಯತ್ನ ಮಾಡಿ ಕುಡಿಸ್ಬೋದು. ಸೊ ಈ ರೀತಿಯಾಗಿ ನಮ್ಮ ರೈತರು ಹಾಲು ಕರೆದು ಅಥವಾ ಔಷಧಿನ ಏನಾದರೂ ಕರುಗೆ ಅಥವಾ ದೊಡ್ಡ ಹಸುಗಳಿಗೆ ಕುಡಿಸುವಾಗ ಪ್ಲಾಸ್ಟಿಕ್ ಬಾಟ್ಲ್ ಬದಲು ಗಾಜು ಬಾಟಲ್ಗಳನ್ನ ಉಪಯೋಗಿಸ್ಕೊಂಡು ತಲೆನ ಒಂದು ಸ್ವಲ್ಪ ಮಟ್ಟಕ್ಕೆ ಎತ್ತರಿಸಿ ಭುಜದ ಮಟ್ಟಕ್ಕಿಂತ ಮೇಲೆ ನಿಧಾನವಾಗಿ ಕೆಮ್ಮು ಬಾರದಂತ ರೀತಿಲಿ ಕುಡಿಸ್ಬೇಕಾಗತ್ತೆ. ಓಹೋಹೋ, ಭಾರಿ ಎಚ್ಚರಿಕೆಯಿಂದ ಜಾಗೃತೆಯಿಂದ ಕುಡಿಸ್ಬೇಕಾಗತ್ತೆ. ಈ ಕರುಗಳಿಗೆ ಹಿಂಡಿ ಮಿಶ್ರಣವನ್ನ ನೀಡಿದ್ರೆ ಅದು ಈ ಜೋಲು ಹೊಟ್ಟೆ ಬರುತ್ತೆ ಅನ್ನುವಂಥದ್ದು ಮತ್ತೊಂದು ನಂಬಿಕೆ. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲೂ ಖಂಡಿತ ಇದು ತಪ್ಪು ಭಾವನೆ. ನೀವು ದಾಣಿ ಮಿಶ್ರಣ ಅಥವಾ ಒಳ್ಳೆ ಸಮತೋಲನ ಆಹಾರನ ನಮ್ಮ ಕರುಗಳಿಗೆ ನೀಡಿದಷ್ಟು ಅವುಗಳು ಒಂದೂವರೆ ವರ್ಷದಿಂದ ಒಂದು ಮುಕ್ಕಾಲು ವರ್ಷದಲ್ಲಿ ಬೆದೆಗೆ ಬರೋ ಅಂಥದ್ದು ಅಂದ್ರೆ ಒಳಗಡೆ ಏನು ಗರ್ಭಕೋಶ ಆಗಲಿ ಅಥವಾ ಅಂಡಾಣುಗಳಾಗಲಿ ಅವೆಲ್ಲ ತುಂಬಾ ಚೆನ್ನಾಗಿ ಬೆಳವಣಿಗೆ ಹೊಂದಿ ಒಂದೂವರೆ ಒಂದು ಮುಕ್ಕಾಲು ವರ್ಷಕ್ಕೆ ಅದು ಬೆದೆಗೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನಿಮಗೆ ಆಕ್ಚುಲಿ ಪ್ರಾಫಿಟ್ ಆಗುವಂಥದ್ದು ಲಾಭದಾಯಕ. ನಮಗೆ ಖಂಡಿತವಾಗ್ಲೂ ಹುಟ್ಟಿದಂತಹ ಕರು ಒಂದೂವರೆಯಿಂದ ಒಂದು ಮುಕ್ಕಾಲು ವರ್ಷದೊಳಗೆ ಎಚ್ ಎಫ್ ಅಥವಾ ಜರ್ಸಿ ನಮ್ಮ ಕರುಗಳು ಏನಿದಾವೆ ಅವು ಬೆದೆಗೆ ಬಂದು ಅವು ಬೆದೆ ನಿಂತ ಸಂದರ್ಭದಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ, ಲಾಭ ಆಗುತ್ತೆ. ಅದ್ರ ಬದಲು ನೀವು ಹುಟ್ಟಿದ ನಂತರ ಅವಕ್ಕೆ ದಾಣಿ ಮಿಶ್ರಣನೇ ಕೊಡಲ್ಲ, ಹಂಗ್ ಮಾಡಿದಾಗ ಏನಾಗುತ್ತೆ ಅವು ಎರಡು ವರ್ಷ ಮೂರು ವರ್ಷ ಆದ್ರೂ ಅವು ಬೆದೆಗೆ ಬರಲ್ಲ. ಯಾಕೆಂದ್ರೆ ಅವು ತೂಕ ಬರೋದೇ ಇಲ್ಲ, ತೂಕ ಬರಲಿಲ್ಲ ಅಂದ್ರೆ ಬೆದೆಗೆ ಬರಲ್ಲ ಖಂಡಿತವಾಗ್ಲು. ಸೊ ಹಂಗಾದಾಗ ಏನಾಗುತ್ತೆ, ನೀವು ಸುಮ್ನೆ ಅದಕ್ಕೆ ಹುಲ್ಲು ಮೇವು ಎಲ್ಲಾನು ಹಾಕ್ತಾನೆ ಇರ್ತೀರಿ, ಅದರಿಂದ ನಮಗೆ ಲಾಭ ಬರ್ತಾ ಇಲ್ಲ. ನಿಮ್ಮ ಕಂಪ್ಲೇಂಟ್ ಏನು ನಮ್ಮ ರೈತರದು, ಅದು ತಿನ್ಸಿದ್ರು ಹೊಟ್ಟೆ ಹಾಕೊಳ್ಳುತ್ತೆ. ಅಗೇನ್ ಇದು ಜಂತುನಾಶಕ ನೀವು ಕೊಡದಲ್ಲೇ ಇರೋದ್ರಿಂದ ಸರಿಯಾದ ಪ್ರಮಾಣದಲ್ಲಿ ಖಾಲಿ ಹೊಟ್ಟೆಲಿ ಜಂತುನಾಶಕ ಹಾಕಿಸ್ಬೇಕು, ಅದು ಮುಖ್ಯ. ಬಹಳ ನಮ್ಮ ರೈತರು ತರ್ತಾರೆ ಜಂತುನಾಶಕನ, ಅದನ್ನ ಸರಿಯಾದ ಪ್ರಮಾಣದಲ್ಲಿ ದೇಹ ತೂಕ ಕರೆಕ್ಟ್ ಆಗಿ ತಂದಿರಲ್ಲ. ಅದೊಂದು 50 ಕೆಜಿ ಇರುತ್ತೆ, ಅವ್ರು 25 ಕೆಜಿ ಹೋಗಿ ಸಾಕಾಗ ಅಂತ ಮಟ್ಟದಲ್ಲಿ ಜಂತುನಾಶಕ ಔಷಧ ತಂದಿರ್ತಾರೆ. ಮತ್ತೆ ತಂದಂತ ಒಂದೇ ಅಲ್ಲ, ಇನ್ನೊಂದೇನ್ ತಪ್ಪು ಮಾಡ್ತಾರೆ, ಖಾಲಿ ಹೊಟ್ಟೆಲಿ ಕೊಡಬೇಕು, ಅದ್ರ ಬದಲು ತುಂಬಾ ಮೇಯಿಸ್ಕೊಂಡ್ಬಂದು ಸಂಜೆ ಹೊತ್ತು ಕೊಟ್ಬಿಡ್ತಾರೆ. ಅವಾಗ ಅದಕ್ಕೆ ಕೆಲಸ ಮಾಡಿ ಅಲ್ಲಿ ಜಂತು ಹುಳುಗಳನ್ನ ನಾಶ ಮಾಡುವಂತಹ ಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ನಮ್ಮ ರೈತರು ದೇಹ ತೂಕ ಕರೆಕ್ಟ್ ಆಗಿ ಜಂತುನಾಶಕ ಹುಳುಗಳನ್ನ ಖಾಲಿ ಹೊಟ್ಟೆಲಿ ಕೊಡೋದ್ರಿಂದ ಅವು ಹೊಟ್ಟೆ ಹಾಕೊಳ್ಳೋದು ತಪ್ಪುತ್ತೆ, ಮತ್ತೆ ಸಮತೋಲನವಾದ ಆಹಾರನ ನೀವು ಕೊಡೋದ್ರಿಂದ ಕರೆಕ್ಟ್ ಆಗಿ ವಯಸ್ಸಿಗೆ ತಕ್ಕನಾಗೆ ಅವು ಬೇಗ ಬೆದೆಗೆ ಬರ್ತವೆ, ನಿಮಗೆ ಲಾಭ ಆಗುತ್ತೆ. ಇದುವರೆಗೆ ಜಾನುವಾರುಗಳ ಸಾಕಾಣಿಕೆಯಲ್ಲಿನ ಮೂಢನಂಬಿಕೆಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಈ ಸಂದರ್ಶನದ ಮುಂದುವರೆದ ಭಾಗವನ್ನ ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಸಿ ಐತೆ. ನರೇಗೆ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಅತ್ತೆ ಮನೆಯಾಗೆ ಬಾಳಮ್ಮ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಮೂಢನಂಬಿಕೆಗಳು ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಮತ್ತೊಮ್ಮೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ಇದು ಹಾಸನ ಆಕಾಶವಾಣಿ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಪಕ್ಷಿನೋಟ. ಇನ್ನು ಮುಂದೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಗೀತಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಚಿತ್ರಗೀತೆಗಳು. ಏಳು ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಏರ್ ನೆಕ್ಸ್ಟ್ ಪ್ರೋಗ್ರಾಂ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹೊಸಪೇಟೆಯ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿಗಳು. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಒಂಬತ್ತು ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ಭಾಷಣ. ಮೆಂಟರಿಂಗ್ ಗಿಫ್ಟೆಡ್ ಅಂಡ್ ಟ್ಯಾಲೆಂಟೆಡ್ ಚಿಲ್ಡ್ರನ್, ಈ ವಿಷಯವಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅನಿತಾ ಕೊರು. ನಂತರ ಯುವವಾಣಿಯಲ್ಲಿ ರೋಲ್ ಆಫ್ ಯೂತ್ ಇನ್ ನೇಷನ್ ಬಿಲ್ಡಿಂಗ್, ಈ ವಿಷಯವಾಗಿ ಬಿಟೆಕ್ ವಿದ್ಯಾರ್ಥಿ ಎನ್ ಅನಂತ ಪ್ರಹ್ಲಾದ ಅವರಿಂದ ಭಾಷಣವನ್ನು ಕೇಳಬಹುದು. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭೆ, ಇದರಲ್ಲಿ ವಿದ್ವಾನ್ ಎ ಚಂದನ್ ಕುಮಾರ್ ಅವರ ಕೊಳಲು ವಾದನವನ್ನು ಕೇಳಬಹುದು.